ಕಡ್ಡಾಯವಾಗಿ ನಾವು ಅನಧಿಕೃತ ಸೋರ್ಸ್ಗಳಿಂದ ಅನಧಿಕೃತ ಫಾರಂಗಳಿಂದ ಹಂದಿಗಳನ್ನ ತರದ ನಿಲ್ಲಿಸಬೇಕು. ನಮಗೆ ರೋಗ ಮುಕ್ತ ಫಾರಂಗಳಿಂದ ಮಾತ್ರ ನಾವು ಹಂದಿಗಳನ್ನ ತರಬೇಕು. ಒಂದು ಅದು ಹೇಗೆ ಗೊತ್ತಾಗುತ್ತೆ ಓಕೆ, ಇದು ಒಳ್ಳೆ ಪ್ರಶ್ನೆ. ಏನ್ ಮಾಡಬಹುದು, ಇದು ನೀವು ಖರೀದಿಸಿದ ಹಂದಿ ತರ್ತಿರಲ್ಲ, ಹಂದಿನ ತಂದ್ಬಿಟ್ಟು ನೀವು ನಿಮ್ಮ ಮೂಲ ಹಂದಿಗಳಿಗೆ ಸೇರಿಸಬಾರ್ದು. ಅವನ್ನ ಒಂದು ಕ್ವಾರಂಟೈನ್ ಪ್ರತ್ಯೇಕ ಕೊಠಡಿ ಮಾಡ್ಬೇಕಾದ್ರೆ ಎಷ್ಟು ದಿನ ಕ್ವಾರಂಟೈನ್ ಇಡಬಹುದು? 10 ದಿನ ನೀವು ಸೆಪರೇಟ್ ಆಗಿ ಇಡಬೇಕು. ಒಂದ್ ವಾರದಿಂದ 10 ದಿನ ಇಟ್ಟಾಗ ಏನಾಗುತ್ತೆ, ಅದಕ್ಕೆ ರೋಗ ಇದ್ರೆ ಗ್ಯಾರಂಟಿ ಕಾಣಿಸುತ್ತೆ, ಅದು ಅವಾಗ ಅದನ್ನ ತಡೆಗಟ್ಟೋದು. ಅದ್ ಮೇನ್ ಗುಂಪಿಗೆ ಸೇರಿಸೋದನ್ನ ಅವಾಯ್ಡ್ ಮಾಡಬೇಕು. ಅಂದ್ರೆ ಇಲ್ಲಿ ಹೆಂಗಂದ್ರೆ, ಈಗ ಸೂಕ್ಷ್ಮವಾಗಿ ತಂದೆಯಾದ ವೃತ್ತಿ ಮಾಡಿಕೊಂಡು ಈಗ ಈ ಹಂದಿಗಳ ಪ್ರಾಣಿಗಳನ್ನ ಸಾಕೋತ ಹೋದವರಿಗೆ ಈ ಬಗ್ಗೆ ಒಂದು ಅರಿವಿರುತ್ತೆ. ಹೌದು, ಯಾಕಂದ್ರೆ ತಮ್ಮ ಪ್ರಾಣಿಗಳಿಗೆ ಇದ್ದ ಪ್ರಾಣಿಗಳಿಗೆ ನಾವು ಕುಂದು ತಂದ್ಕೋಬಾರ್ದಲ್ಲ. ಈಗ ಹೊಸ ಪ್ರಾಣಿ ತಂದು ಈಗ ಒಂದು 10-15 ದಿನ ಹೊರಗಿಟ್ರೆ ಏನ್ ಆಗದೇನೇನು ಆಗೋದಿಲ್ಲ. ಅದಕ್ಕೆ ಪ್ರತ್ಯೇಕ ಕೊಠಡಿ ಮಾಡ್ಬಿಟ್ಟು ತರೋದನ್ನ ಅಲ್ಲಿ ಇಟ್ಬಿಟ್ಟು ಯಾವುದು ಚಿಹ್ನೆ ಇಲ್ಲ, ರೋಗ ಚಿಹ್ನೆಗಳಿಲ್ಲ ಅಂದ್ರೆ ಮಾತ್ರ ನೀವು ಮೂಲ ನಿಮ್ಮ ಪ್ರಾಣಿಗಳ ಸೇರಿಸಬಹುದು ಗುಂಪಿಗೆ. ರೋಗ ಇದ್ರೆ ಅದನ್ನ ತೆಗೆದುಬಿಡೋದು. ಇದೇ ತರ ಎಲ್ಲಾ ಪ್ರಾಣಿಗಳಿಗೂ ಎಲ್ಲಾ ಪ್ರಾಣಿಗಳಿಗೂ ಎಲ್ಲಾ ಕೋಳಿ ಪಕ್ಷಿಗಳಿಗೂ ಮಾಡಬೇಕಾಗುತ್ತೆ. ಹೌದು, ಇದು ಕಂಪಲ್ಸರಿ. ಇದು ಹೌದು ಕಂಪಲ್ಸರಿ. ಇದು ಈಗ ಸಹಜಲ್ಲ, ಅಲ್ಲಿ ರೋಗನೇ ಇಲ್ದೇನೆ ಇರಬಹುದು, ಆದ್ರೆ ಆ ವಾತಾವರಣ ನಿಮ್ಮ ಮನೆಯ ವಾತಾವರಣ ಬದಲಾವಣೆ ಇದ್ದೇ ಇರ್ತದೆ. ಬ್ಯಾಕ್ಟೀರಿಯಾ ವೈರಸ್ ಬೇರೆ ಬೇರೆ ಇರ್ತಾವು. ಹಾಗಾಗಿ ತಾವು ರೈತರಾದವರು ಕಾಳಜಿ ವಹಿಸಲೇಬೇಕು. ಕಾಳಜಿ ಇದು ಕ್ವಾರಂಟೈನ್ ಪದ್ಧತಿ ಅನುಸರಿಸಿದ್ರೆ ನೀವು ತಡೆಗಟ್ಟಕ್ಕೆ ಸುಲಭ. ಹೌದು, 100% ಕಂಟ್ರೋಲ್ ಆಗ ಸರ್. ಹೌದು. ಅದೇ ತರ ಮಾರ್ಕೆಟ್ ಇಂದನು ಕೆಲವು ಜನ ಈ ಕೋಳಿನೆಲ್ಲ ತಂದ್ಬಿಡ್ತಾರೆ, ಮಾರ್ಕೆಟ್ ಅಲ್ಲಿ ಮಾರ್ತಾರೆ, ಕಡಿಮೆ ರೇಟ್ ಇರುತ್ತೆ. ಕೋಳಿ ಕುರಿಗಳು ಅಷ್ಟೇ, ಅದೇ ಕುರಿಗಳನ್ನ ತಂದ್ಬಿಡ್ತಾರೆ, ಸೇರಿಸ್ಬಿಡ್ತಾರೆ, ಬಂದ್ 3-4 ದಿನಕ್ಕೆ ಶುರು ಆಗುತ್ತೆ ರೋಗ. ಮನೆಗಿದ್ದು ಅಂಟ್ಕೊಂಡ್ಬಿಡುತ್ತೆ. ಹೌದು, ಅಂದ್ರೆ ಸಿಟಿಯಿಂದ ರೋಗನ ನೀವು ಮನೆ ತಂದ್ರೆ ಅದೇ ಆಕ್ಚುಲಿ ಪಾಪ ಸಿಟಿ ಹೋಗೋ ತನಕ ರೋಗ ಇರಲ್ಲ. ಸಿಟಿಗೆ ಹೋದ್ಮೇಲೆ ರೋಗ ಅಂಟ್ಕೊಂಡಿರುತ್ತೆ. ಹೌದು, ಬೀದಿಲಿ ಮಾರಿ ಮನೆ ಹಂಗಾಗಿರುತ್ತೆ. ಸರ್, ಇದು ಎರಡನೇದು. ಒಂದು ಹಂದಿಗಳ ಇದು ಕ್ವಾರಂಟೈನ್ ಮಾಡ್ಬೇಕು ಒಂದು. ಎರಡನೇದು, ಹಂದಿಗಳಿಗೆ ನೀಡುವ ಹೋಟೆಲ್ ಮತ್ತೆ ಅಡುಗೆ ಮನೆ ತ್ಯಾಜ್ಯವನ್ನು ಯಾವಾಗ್ಲೂ ರೋಗ ಇರಲಿ ಬೇಯಿಸಿಯೇ ಕೊಡಬೇಕು. ಯಾಕಂದ್ರೆ ಏನಾಗುತ್ತೆ, ಕೆಲವು ಏನ್ ಮಾಡ್ತಾರೆ ಗೊತ್ತಾ, ಏನ್ ನೋಡ್ತೀವಿ ಅಂದ್ರೆ ನಾವು ಈಗ ಟ್ರಕ್ ಗಳು ಕ್ಯಾರಿ ಮಾಡ್ತಾರೆ, ಒಂದು ಟ್ರಕ್ 2-3 ಫಾರ್ಮ್ಗಳಿಗೆ ಹೋಗ್ತಾವ್ ಅನ್ಕೊಳ್ಳಿ, ಊಟ ಮಾಡ್ಕೊಂಡು ಅಡಿಗೆ ವೇಸ್ಟ್ ಅದೆಲ್ಲ ತಗೊಂಡು, ಯಾವುದೋ ಒಂದು ಫಾರ್ಮ್ ಅಲ್ಲಿ ರೋಗ ಇದ್ರು ಕೂಡ ಅದು ಕ್ಯಾರಿ ಆಗುತ್ತೆ ಇನ್ನೊಂದು. ಸೊ ಬೇಯಿಸಿ ಅಡುಗೆ ತ್ಯಾಜ್ಯ ಮತ್ತು ಹೋಟೆಲ್ ತ್ಯಾಜ್ಯವನ್ನು ಕೊಡೋದಾದ್ರೆ ನೀವು ಬೇಯಿಸಿಯೇ ಕೊಡಬೇಕು. ಅದು ಎರಡನೇದು ತಡೆಗಟ್ಟುವ ವಿಧಾನ. ಮೂರನೇದು, ಇದು ಅತ್ಯಂತ ಮುಖ್ಯವಾದ ಅಂದ್ರೆ, ಕಡ್ಡಾಯವಾಗಿ ಲಸಿಕೆ ಹಾಕಿಸಬೇಕು. ನಮ್ಮ ಸಂಸ್ಥೆಯ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಒಂದು ಅತ್ಯುತ್ತಮ ಗುಣಮಟ್ಟದ ಹಂದಿ ಜ್ವರದ ಲಸಿಕೆನ ಉತ್ಪಾದಿಸ್ತೀವಿ ರೈತರಿಗೋಸ್ಕರ. ಸೊ ಆ ಲಸಿಕೆನ ಎಲ್ಲಾ ವಯಸ್ಸಿನ ಎಲ್ಲಾ ಹಂದಿಗಳಿಗೂ ಲಸಿಕೆ ಹಾಕಿಸ್ಲೇಬೇಕು. ಅದು ಒಂದು ಲಸಿಕೆ ಇರೋದು ರಾಮಬಾಣ ಇದ್ದಂಗೆ ಕೆಲಸ ಮಾಡುತ್ತೆ. ಚಾಚು ತಪ್ಪದೆ ರೈತರಿಗೆ ನಾನು ಮನವಿ ಮಾಡ್ತೀನಿ, ನಿಮ್ಮ ಫಾರ್ಮ್ ನಲ್ಲಿ ಇರ್ತಕ್ಕ ಎಲ್ಲಾ ಹಂದಿಗಳಿಗೂ ಪ್ರತಿ ವರ್ಷ ಲಸಿಕೆ ಹಾಕಿಸ್ಬೇಕು. ಇದು ಮೂರನೇದು. ಮತ್ತೆ ನಾಲ್ಕನೇದು ಬಂದು ಏನಪ್ಪಾ ಅಂದ್ರೆ, ಇದು ತುಂಬಾ ಮುಖ್ಯದು, ಬಯೋಸೆಕ್ಯೂರಿಟಿ ಮೆಜರ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವೇನಂತೀವಿ, ಜೀವ ಏನು ಲೈಕ್ ಬಯೋಸೆಕ್ಯೂರಿಟಿ ಮೆಜರ್ಸ್ ಇಂದ ಫಾರ್ಮ್ ಅಂತ ಹೇಳ್ತೀವಿ. ಅಂದ್ರೆ ಜೀವ ರಕ್ಷಕ ಮಾರ್ಗೋಪಾಯಗಳು, ಮುಖ್ಯವಾಗಿ ಏನು, ವಾಹನ ನಿರ್ಬಂಧ ಅನಿವಾರ್ಯತೆ ಇದ್ರೆ ಮಾತ್ರ ಬೇರೆ ವಾಹನಗಳನ್ನ ತರಬೇಕು. ತಂದ್ರೂ ಕೂಡ ಎಂಟ್ರೆನ್ಸ್ ನಲ್ಲಿ ಅದನ್ನ ನಿಲ್ಲಿಸ್ಬಿಟ್ಟು ಅದನ್ನ ಚಕ್ರಗಳನ್ನ ನಿರ್ಜೀವೀಕರಣ ಮಾಡಬೇಕು. ನೋಡಿದ್ವಿ ನಾವು, ಸ್ಯಾನಿಟೈಸ್ ಮಾಡಬೇಕು. ಒಂದು. ಎರಡನೇದು, ಅತಿಥಿಗಳು ಮತ್ತೆ ನಮ್ಗೆ ಗೊತ್ತಿಲ್ಲದಿರೋ ಏನು ಸಂದರ್ಶಕರನ್ನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು. ಫಾರ್ಮ್ ಎಂಟ್ರಿ ಆಗ್ಲಿಕ್ಕೆ ಅವಶ್ಯಕತೆ ಅನಿವಾರ್ಯತೆ ಅವ್ರನ್ನ ತೋರಿಸಲೇಬೇಕು ಅನ್ನೋದಾದ್ರೆ ಅವ್ರಿಗೆ ಕೈ ತೊಡಸಿ ಕಾಲ್ ತೊಡಸಿ ಅವ್ರಿಗೆ ಬೇರೆ ಒಂದು ಪೋಷಾಕು ಅಂದ್ರೆ ಬೇರೆ ಬಟ್ಟೆ ಫಾರಂಗಳ ಒಳಗಡೆ, ಯಾಕಂದ್ರೆ ಬಟ್ಟೆಗಳಿಂದನು ಕೂಡ ಟ್ರಾನ್ಸ್ಮಿಟ್ ಆಗುತ್ತೆ, ಬೇರೆ ಪೋಷಾಕು ಹಾಕಿ ಒಳಗಡೆ ಕಳಿಸ್ಬೇಕು. ಮತ್ತೆ ಪ್ರತಿನಿತ್ಯ ಫಾರಂಗಳನ್ನ ತೊಳಿಬೇಕು. ಸೊ ಇದು ಮುಖ್ಯವಾಗಿ ನಾನು ಹೇಳೋದು, ಲಸಿಕೆ ಇಂಪಾರ್ಟೆಂಟ್, ಮತ್ತೆ ಬಯೋಸೆಕ್ಯೂರಿಟಿ ಮೆಜರ್ಸ್ ಗಳು ಭಾರಿ ಇಂಪಾರ್ಟೆಂಟ್ ಈ ರೋಗನ ತಡೆಗಟ್ಟೋದಕ್ಕೆ. ಆಮೇಲೆ ಈಗ ಹಂದಿ ಜ್ವರ ಪ್ರಾಣಿಜನ್ಯ ರೋಗವೇ? ಇದು ಒಂದು ಅತ್ಯುತ್ತಮವಾದ ಪ್ರಶ್ನೆ. ಪ್ರಾಣಿಜನ್ಯ ರೋಗನ ಮನುಷ್ಯರಿಗೆ ಹರಡೋ ರೋಗನ ಅಂತ ಕೇಳ್ತಿದ್ರಿ ನೀವು. ಹಂದಿ ಜ್ವರ ಹಂದಿಗಳಿಗೆ ಮಾತ್ರ ಬರ್ತಕ್ಕಂಥ ರೋಗ ಇದು. ಇದು ಮನುಷ್ಯರಿಗೆ ಬರೋದಿಲ್ಲ. ಹಾಗಾಗಿ ರೈತರು ಯಾವುದೇ ರೀತಿ ಒಂದು ಆತಂಕಕ್ಕೆ ಒಳಗಾಗೋ ಅವಶ್ಯಕ. ಇದು ಹಂದಿ ಜ್ವರ ಕ್ಲಾಸಿಕಲ್ ಸ್ವೈನ್ ಫ್ಲೂ ಏನ್ ಕಳಿತೀವಿ, ಇದು ಹಂದಿಗಳಿಗೆ ಮಾತ್ರ ಬರ್ತಕ್ಕಂಥ ರೋಗ ಇದು, ಮನುಷ್ಯರಿಗೆ ಬರಲ್ಲ. ಮನುಷ್ಯರಿಗೆ ಬರಲ್ಲ, ಹಾಗಾಗಿ ಏನು ಭಯಪಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ರೋಗಗ್ರಸ್ತ ಪ್ರಾಣಿಗಳನ್ನ ಯಾವುದೇ ಒಂದು ಭಯ ನಮಗ್ ಬರುತ್ತೆ ರೋಗ ಅನ್ನೋ ಭಯ ಇಲ್ಲದೆ ನಾವು ತಾವು ಹ್ಯಾಂಡಲ್ ಮಾಡಬಹುದು. ಇದು ಸ್ವೈನ್ ಫ್ಲೂ ಅಲ್ಲ, ಸ್ವೈನ್ ಫ್ಲೂ ಅಲ್ಲ, ಇದು ಸ್ವೈನ್ ಫೀವರ್. ಇದು ಸ್ವೈನ್ ಫೀವರ್, ಸ್ವೈನ್ ಫೀವರ್ ಕ್ಲಾಸಿಕಲ್. ರೈತ ಬಂದವರು ಗಮನಿಸಿ, ಸ್ವೈನ್ ಫ್ಲೂ ಅಂದ್ರೆ ಅದು ನಾವು ಮನುಷ್ಯರಿಗೆ ಬರೋಂತ ರೋಗ.

ಹತ್ತಿಗೊಂದು ಬಿಳಿಯ ಸಾಕಿದೆ ಮುತ್ತಿನಾರ ವಹದಕ್ಕೆ ಹಾಕಿದೆ ಹತ್ತಿಗೊಂದು ಬಿಳಿಯ ಸಾಕಿದೆ ಮುತ್ತಿನಾರ ವಹದಕ್ಕೆ ಹಾಕಿದೆ ಹತ್ತಿಗೊಂದು ಗಿಳಿಯ ಸಾಕಿದೆ ಮುತ್ತಿನಾರ ವಹದಕ್ಕೆ ಹಾಕಿದೆ ಹತ್ತಿಗೊಂದು ಗಿಳಿಯ ಸಾಕಿದೆ ಮುತ್ತಿನಾರ ವಹದಕ್ಕೆ ಹಾಕಿದೆ ಮುತ್ತುಗೊಂಡು ಗಿಳಿಯ ತಾನೋ ಎತ್ತಲೋ ಹಾರೋಯಿತಯ್ಯ ಮುತ್ತುಗೊಂಡು ಗಿಳಿಯ ತಾನೋ ಎತ್ತಲೋ ತಾನೋ ಎತ್ತಲೋ ಹಾರೋಯಿತಯ್ಯ ಗಿಳಿಯೋ ಮುತ್ತುಗೊಂಡು ಗಿಳಿಯ ತಾನೋ ಎತ್ತಲೋ ಹಾರೋಯಿತಯ್ಯ ಮುತ್ತುಗೊಂಡು ಗಿಳಿಯ ತಾನೋ ಎತ್ತಲೋ ಹಾರೋಯಿತಯ್ಯ ಗಿಳಿಯೋ ಪಂಜರದೊಳಿಲ್ಲ ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ ಶ್ರೀರಾಮ ರಾಮ ಬರೆದೆ ಪಂಜರವಾಯ್ತಲ್ಲ ಪಂಜರವಾಯ್ತಲ್ಲ.